ಇವರನ್ನ ಸಂದರ್ಶಿಸುತ್ತಾರೆ ರಾಜೇಂದ್ರ ಆರ್ ಕುಲಕರ್ಣಿ. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈಗ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಬೆಂಗಳೂರಿನೊಳಗೆ ರಾಷ್ಟೀಯ ತೋಟಗಾರಿಕಾ ಮಂಡಳಿಯಲ್ಲಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತ ರಮೇಶ್ ಕರಿಸೋಮನಗೌಡ ಅವರದರ ಅವರನ್ನ ಮಾತಾಡಿಸಿ ಈ ತೋಟಗಾರಿಕಾ ಬೆಳೆಗಳಿಗೆ ಒಂದು ಉತ್ತೇಜನ ಕೊಡಲಿಕ್ಕೆ, ತೋಟಗಾರಿಕಾ ಬೆಳೆಗಳ ಪ್ರದೇಶ ಹೆಚ್ಚಾಗಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡು ರಾಷ್ಟೀಯ ತೋಟಗಾರಿಕಾ ಮಂಡಳಿ ಕೆಲಸ ಮಾಡಲಿತ್ತದ. ಇದು ಏನು, ಹೆಂಗ, ಉದ್ದೇಶ ಏನದ, ಇನ್ನೂ ವಿವರವಾಗಿರುವಂತಹ ಯೋಜನೆಗಳೇನು, ಅದರಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ಒಂದು ಸಹಾಯಧನ ಪಡ್ಕೊಳ್ಬಹುದು, ಈ ಎಲ್ಲ ವಿಷಯವನ್ನು ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ ನಮಸ್ಕಾರ ರಮೇಶ್ ಕರಿಸೋಮನಗೌಡ ಅವರೇ. ಕರ್ನಾಟಕದ ಎಲ್ಲಾ ರೈತ ಬಾಂಧವರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈಗ ಸರ್, ತಾವು ಬೆಂಗಳೂರಿನಲ್ಲಿ ರಾಷ್ಟೀಯ ತೋಟಗಾರಿಕಾ ಮಂಡಳಿಯಲ್ಲಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಲಿತ್ತೀರಿ, ನಿಮ್ಮ ಒಂದು ಕಾರ್ಯವ್ಯಾಪ್ತಿ ಎಷ್ಟದಂತ್ರಿ? ನಮ್ಮ ರಾಷ್ಟೀಯ ತೋಟಗಾರಿಕಾ ಮಂಡಳಿಯು ಕರ್ನಾಟಕ 31 ಜಿಲ್ಲೆಗಳು ಬರುತ್ತೆ, ಕರ್ನಾಟಕ 14 ಜಿಲ್ಲೆಗಳು ಮತ್ತು ಲಕ್ಷದ್ವೀಪದಲ್ಲಿ 10 ಐಲ್ಯಾಂಡ್ಗಳು ಬರುತ್ತವೆ. ಇದು ರಾಷ್ಟೀಯ ತೋಟಗಾರಿಕಾ ಮಂಡಳಿ ಅನ್ನೋದಲ್ಲ, ಇದು ಯಾವಾಗ ಸ್ಥಾಪನೆ ಆಯ್ತು ಮತ್ತೆ ಇದರ ಉದ್ದೇಶ ಏನಂತ್ರಿ? ನಮ್ಮ ರಾಷ್ಟೀಯ ತೋಟಗಾರಿಕಾ ಮಂಡಳಿಯು 1860 ಇಸ್ವಿಯಲ್ಲಿ ಒಂದು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಇದೆ. ಈ ಅಡಿಯಲ್ಲಿ 1984 ಇಸ್ವಿಯಲ್ಲಿ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಡಿ ಸ್ಥಾಪಿಸಲ್ಪಟ್ಟಿದೆ. ಉದ್ದೇಶಗಳು ಅಂದ್ರೆ ನಮ್ಮ ಹೈಟೆಕ್ ವಾಣಿಜ್ಯ ತೋಟಗಾರಿಕೆಯನ್ನು ಅಭಿವೃದ್ಧಿ ಮಾಡಬಹುದು. ಎರಡನೇದು ಬಂದು ನಿಮಗೆ ತೋಟಗಾರಿಕೆ ಪ್ರದೇಶದ ವಿಸ್ತೀರ್ಣವನ್ನು ಹೆಚ್ಚು ಮಾಡುವುದು ಮತ್ತು ಆಧುನಿಕ ಕೊಯ್ಲೋತ್ತರ ನಿರ್ವಹಣೆಯ ಅಭಿವೃದ್ಧಿ, ತೋಟಗಾರಿಕೆ ಉತ್ಪನ್ನಗಳನ್ನು ಶೀತಲ ಸರಪಣಿಯ ಮೂಲಕ ಅಭಿವೃದ್ಧಿಪಡಿಸುವುದು, ಹೊಸ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಬಹುದು, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣವನ್ನು ಉನ್ನತೀಕರಿಸುವುದು, ತೋಟಗಾರಿಕೆ ಬೆಳೆಗಳಿಗೆ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಉನ್ನತೀಕರಣವನ್ನ ತಾಂತ್ರಿಕತೆ ಅಭಿವೃದ್ಧಿ ಮತ್ತು ವರ್ಗಾವಣೆ ಮೂಲಕ ಲ್ಯಾಂಡ್ ಟು ಲ್ಯಾಂಡ್ ಅಂತ ಹೇಳ್ತೇವೆ ಅದು ಇದೆ. ಇನ್ನೊಂದು ತೋಟಗಾರಿಕೆ ಬೆಳೆಗಳ ಮತ್ತು ಉತ್ಪನ್ನಗಳ ಬಳಕೆಗಳನ್ನು ಹೆಚ್ಚಿಸುವುದು, ದೂರ ಪ್ರದೇಶಗಳಿಗೆ ಸಾಗಣೆ ವ್ಯವಸ್ಥೆ ಅಂದ್ರೆ ಅದು ರೈಲು ಇರಬಹುದು, ಕಾರ್ಗೋ ಇರಬಹುದು, ರೋಪ್ ವೇ ಇರಬಹುದು. ಕೊನೆಯದಾಗಿ ಶಿಸ್ತುಬದ್ಧವಾದ ತೋಟಗಾರಿಕೆ ಅಭಿವೃದ್ಧಿ ಅಧ್ಯಯನಗಳು ಮತ್ತು ಸಮೀಕ್ಷೆಗಳು ಇದ್ರೆ ನಾವು ಮಾಡಿಕೊಡುತ್ತೇವೆ. ಅಂದ್ರೆ ಸಾಕಷ್ಟು ಉದ್ದೇಶಗಳು ಅದಾವ ಅಂತಂದಂಗಾಯ್ತು ನಿಮ್ಮ ಹತ್ರ. ಹೌದು ಸರ್. ಅಂತಂದ್ರೆ ಈ ಒಂದು ನಿಮ್ಮ ರಾಷ್ಟೀಯ ತೋಟಗಾರಿಕಾ ಮಂಡಳಿಯ ಒಂದು ಉಪಯೋಗ ಮಾಡಿಕೊಳ್ಬೇಕು ಅಂತಂದ್ರೆ ಫಲಾನುಭವಿಗಳು ಯಾರ್ಯಾರಾಗಬಹುದು? ಸಣ್ಣ ರೈತರು, ದೊಡ್ಡ ರೈತರು, ಅತಿ ದೊಡ್ಡ ರೈತರು ಅಥವಾ ಕಂಪನಿಗಳು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ನಮಗೆ ರಾಷ್ಟೀಯ ತೋಟಗಾರಿಕಾ ಮಂಡಳಿ ಫಲಾನುಭವಿಗಳು ಅಂದರೆ ಅದರಲ್ಲಿ ರೈತರು, ಚಿಕ್ಕ ರೈತರು ಬರುತ್ತಾರೆ, ದೊಡ್ಡ ರೈತರು, ಕಂಪನಿ ಇರಬಹುದು, ಪ್ರೈವೇಟ್ ಕಂಪನಿ ಇರಬಹುದು, ಸೊಸೈಟೀಸ್ ಇರಬಹುದು, ಟ್ರಸ್ಟ್ ಇರಬಹುದು, ಪಾರ್ಟ್ನರ್ಶಿಪ್ ಫೋರಂಗಳು ಇರಬಹುದು, ಅದಲ್ಲದೆ ನಿಮಗೆ ನೋಂದಾಯಿತ ಸೊಸೈಟಿಗಳು, ಟ್ರಸ್ಟ್ಗಳು, ಸರ್ಕಾರಿ ಸ್ವಾಮ್ಯದ ನಿಯಮಿತ ಕಂಪನಿಗಳು, ಇದರಲ್ಲಿ ನಮ್ಮ ಇದನ್ನ ಪಡೆಯಬಹುದು, ಲಾಭವನ್ನ ಪಡೆಯಬಹುದು. ಅಂದ್ರೆ ಇತ್ತೀಚೆಗೆ FPO ಮಾಡ್ತಾರಲ್ಲ ಸರ್, ಅವರು ಬರ್ತಾವ ಹೆಂಗಂತ್ರಿ? ಮತ್ತೆ ಅವರು ಎಲಿಜಿಬಲ್ ಇದಾರೆ, ಅವರು ಅವರು ಅವರು ಲಾಭವನ್ನು ಪಡೆದುಕೊಳ್ಳಬಹುದು. FPO ಮುಖಾಂತರ FPC ಇತ್ಯಾದಿ ಅವರು ಸಹಿತ ಈ ಒಂದು ನಿಮ್ಮ ರಾಷ್ಟೀಯ ತೋಟಗಾರಿಕಾ ಮಂಡಳಿಯಲ್ಲಿ ಬರುವಂತ ಯೋಜನೆಗಳ ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳಿದ್ದೀರಿ? ಖಂಡಿತ, ಖಂಡಿತವಾಗಿ. ಅಂತಂದ್ರೆ ಈ ಒಂದು ಉಪಯೋಗ ಮಾಡಿಕೊಳ್ಬೇಕು ಅಂತಂದಾಗ ಅದರದೇ ಆದಂತ ಒಂದಿಷ್ಟು ರೂಲ್ಸ್, ರೆಗ್ಯುಲೇಷನ್ಸ್ ಅಂತಂದ್ರೆ ನಿಬಂಧನೆಗಳು ಇರ್ತವೆ ಸಹಾಯಧನಕ್ಕೆ ಪಡೀಲಿಕ್ಕೆ ಅಂತೇಳಿ. ಯಾಕೆ ಮುಖ್ಯವಾಗಿರುವಂತದ್ದು ಸಾಕಷ್ಟು ಒಂದು ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಸರ್ಕಾರದಿಂದ ಪ್ರೋತ್ಸಾಹಧನ, ಸಹಾಯಧನ ಸಿಗಬೇಕಾಗ್ತದೆ. ಅವು ಯಾವ್ಯಾವ ಅಂತಾರೆ ಸರ್? ಇದು ನಿರ್ಬಂಧನೆಗಳು ಅಂದ್ರೆ ನಿರ್ಬಂಧನೆ ಮತ್ತು ನಿಬಂಧನೆಗಳು ಅಂತ ನಾವು ತೆಗೆದುಕೊಂಡ್ರೆ ಈ ರೈತರಿಗೆ ನಾ ಹೇಳಿದ ಪ್ರಕಾರ ರೈತರ ಭೂಮಿ ಮೇಲೆ ಬೋಜ ಇರಬಾರದು. ಬೋಜ ಅಂದ್ರೆ ಬರ್ಡನ್, ನಾಟಿಗೆ ಇರಬಾರದು. ಅದು ಕ್ಲೀನ್ ಆಗಿರ್ಬೇಕು ಅಂದ್ರೆ ಅದರಲ್ಲಿ ಬೆಳೆ ಸಾಲ ಇಲ್ಲ KCC ಲೋನ್ ಅದು ಏನು ಇರಬಾರದು. 5 ಎಕರೆ ಮೇಲೆ ಓಪನ್ ಕಲ್ಟಿವೇಶನ್ ತರದ ತೋಟಗಳಲ್ಲಿ ವಾಣಿಜ್ಯ ತೋಟಗಾರಿಕೆ ಅಭಿವೃದ್ಧಿ ಮಾಡಲು 5 ಎಕರೆ ಮೇಲೆ ಇರಬೇಕು. ಅಂದ್ರೆ ಮಿನಿಮಮ್ 5 ಎಕರೆಯಲ್ಲಿ ಬೆಳೆದಿರ್ಬೇಕಂದಂಗಾಯ್ತು ನೀವು. 5 ಎಕರೆ ಮೇಲೆ, 5 ಎಕರೆಗಿಂತ ಹೆಚ್ಚು. ಬಟ್ ಇದರಲ್ಲಿ ನನಗೆ ಒಂದು ಇದನ್ನ ಕೊಡ್ಲಿಕ್ಕೆ ಬಯಸ್ತೀನಿ ನಾನು, ಕ್ಲಾರಿಫಿಕೇಶನ್. ಇದರಲ್ಲಿ 5 ಎಕರೆಗಿಂತ ಕಡಿಮೆ ಇದ್ರೆ, ಯಾಕಂದ್ರೆ ತಾವು ಕೇಳಬಹುದು 5 ಎಕರೆ ಕೆಳಗಡೆ ಇದ್ದವರು ಏನು ಮಾಡಬಹುದು? ಹೌದು, ನಮ್ಮ NHB ಯಿಂದ, ಭಾರತ ಸರ್ಕಾರದಿಂದ ಈ ರಾಜ್ಯದ ತೋಟಗಾರಿಕೆ ಕೇಂದ್ರಗಳು ಇರುತ್ತೆ, ರಾಜ್ಯ ಸರ್ಕಾರದ ಆಫೀಸ್ಗಳು ಇರುತ್ತೆ, ಕಚೇರಿಗಳು, ತೋಟಗಾರಿಕೆ ಇಲಾಖೆ, ಅವರಲ್ಲಿ ಅವರಲ್ಲಿ ನೀವು ಪ್ರಸ್ತಾವನೆ ಮಾಡಿಕೊಂಡ್ರೆ ಅದರಲ್ಲಿ ಚಿಕ್ಕ ರೈತರಿಗೆ ಇದೆ. 5 ಎಕರೆ ಕೆಳಗಡೆ ಇರುವಂತಹ ರೈತ ಮಿತ್ರರು ಅಂದ್ರೆ 5 ಎಕರೆ ಕೆಳಗಡೆ ಇರುವಂತರು NHB ಇಂದ ಅವ್ರು ಉಪಯೋಗ ಮಾಡ್ಕೊಳ್ಬಹುದು. ಇನ್ನು 5 ಎಕರೆಗಿಂತ ಹೆಚ್ಚಿತ್ತು ಅಂತಂದ್ರೆ ನಿಮ್ಮ ಮಂಡಳಿಯಿಂದ ಅವ್ರು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ತೆರೆದ ತೋಟಗಳಲ್ಲಿ 5 ಎಕರೆಗಿಂತ ಮೇಲೆ ಇರಬೇಕು. ಅದೇ ನಿಮಗೆ ಸಂರಕ್ಷಿತ ಬೇಸಾಯದಡಿ ವಾಣಿಜ್ಯ ತೋಟಗಾರಿಕೆ ಅಭಿವೃದ್ಧಿ ಅಂತಿದೆ, ಅದರಲ್ಲಿ 2,500 ಸ್ಕ್ವೇರ್ ಮೀಟರ್ ಅಂದ್ರೆ 3/4 ಎಕರೆ ನಮಗೆ ಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಅವರು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ರಾಜ್ಯ ಸರ್ಕಾರದ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಕೇಳ್ಕೋಬಹುದು. ಸರಿನಾ, ಮತ್ ಇನ್ನು ಬೇರೆ ಏನದ ಅಂತ ರೆಗ್ಯುಲೇಷನ್ಸ್ ಇಷ್ಟೇ ಅದಾವಂತ ಸರ್? ನಿಬಂಧನೆಗಳಂದ್ರೆ ಅದೇ ಸಾಲ ಇರಬಾರದು, ಭೂಮಿ ಕ್ಲಿಯರ್ ಆಗಿರ್ಬೇಕು, 5 ಎಕರೆ ಮೇಲೆ ಇರಬೇಕು. ಆಮೇಲೆ ನಮಗೆ ಇನ್ನೊಂದು ಮುಖ್ಯವಾದ ನಿಬಂಧನೆ ಏನು ಅಂದ್ರೆ ಲೋನ್ ಅನ್ನು ತೆಗೆದುಕೊಳ್ಳಬೇಕು. ನಮಗೆ ಲೋನ್ ಆಧಾರಿತ ಸಬ್ಸಿಡಿ ಇರುತ್ತೆ. ಅಂದ್ರೆ ಬ್ಯಾಂಕ್ ಇಂದ ಲೋನ್ ತಗೊಂಡಾದಾಗ ಮಾತ್ರ ನಿಮ್ಗೆ ಸಬ್ಸಿಡಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಿ ನೀವು? ಖಂಡಿತ. ಸರಿ, ನೀವು ಆಗ ಹೇಳಿದ್ರೆ ಈ ಸಂರಕ್ಷಿತ ಒಂದು ಬೇಸಾಯಕ್ಕೆ ಅವಕಾಶ ಇದೆ ಅಂತ ಹೇಳಿ. ಈ ಸಂರಕ್ಷಿತದಲ್ಲಿ ಸಾಕಷ್ಟು ಒಂದು ತಂತ್ರಜ್ಞಾನ ಹೊಸ ಹೊಸ ಬಂದಿದಾವ. ಅದರಲ್ಲೇ ಪಾಲಿ ಹೌಸ್ ಇದೆ, ಶೇಡ್ ನೆಟ್ ಅದ, ಆಮೇಲೆ ವರ್ಟಿಕಲ್ ಫಾರ್ಮಿಂಗ್ ಇದೆ, ಹಿಂಗೆಲ್ಲ ಬಹಳಷ್ಟು ಅದಾವೆ. ಇದರಲ್ಲಿ ಎಲ್ಲದಕ್ಕೂ ನಿಮ್ಗೆ ಸಿಗ್ತದ ಅಥವಾ ಅದ್ರಲ್ಲಿ ನಿಮ್ದೇ ಆದಂತ ಒಂದು ಆಯ್ದ ಒಂದು ಇದಾದ? ಅದಕ್ಕಿಂತ ಮೊದಲು ಸಂರಕ್ಷಿತ ಬೇಸಾಯಕ್ಕಿಂತ ಮೊದಲು ತೆರೆದ ತೋಟಗಳಲ್ಲಿ ನಮ್ಮ ಯೋಜನೆಯನ್ನು ಹೇಳಿಬಿಡ್ತೀನಿ. ಹೇಳಿ ಏನೇನದಂತ? ಅದರ ಹೆಸರು ಬಂದು ತೆರೆದ ತೋಟಗಳಲ್ಲಿ ವಾಣಿಜ್ಯ ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದು. ಇವರಲ್ಲಿ ನಾವು ಯೋಜನಾ ವೆಚ್ಚದ 40% ಗರಿಷ್ಠ 30 ಲಕ್ಷಗಳಾಗಿ ನಾವು ಸಬ್ಸಿಡಿಯನ್ನು ಕೊಡುತ್ತೇವೆ. ಇದರಲ್ಲಿ ನಿಮಗೆ ಎಲ್ಲಾ ಹಣ್ಣುಗಳು ಅಂದರೆ ಉದಾಹರಣೆಗಾಗಿ ಮಾವು, ತೆಂಗು, ಸಪೋಟ, ನಿಂಬೆ, ಪಪ್ಪಾಯಿ, ದಾಳಿಂಬೆ, ದ್ರಾಕ್ಷಿ, ಆರೆಂಜ್, ಮೂಸಂಬಿ, ಇವುಗಳು ಅದರಲ್ಲಿ ಬೆಳೆಗಳನ್ನ ನಾವು ಕೂರಿಸಿದ್ದೇವೆ. ಇದರಲ್ಲಿ ಅತಿ ಗರಿಷ್ಠ ಅಂದ್ರೆ 75 ಲಕ್ಷ ಅವರು ಒಂದು ಪ್ರಾಜೆಕ್ಟ್ಗೆ ಮಾಡ್ಕೋಬಹುದು. ಅಂದ್ರೆ ಯೋಜನಾ ವೆಚ್ಚ? ಹೌದು, ಟೋಟಲ್ ಯೋಜನಾ ವೆಚ್ಚ ಮೊತ್ತ. ಸೊ ನೀವು ಹೇಳಿದ ಹಾಗೆ ಸಂರಕ್ಷಿತ ಬೇಸಾಯದಡಿ ಬಂದ್ರೆ ಈ ಯೋಜನಾ ವೆಚ್ಚದಲ್ಲಿ ನಾವು 50% ಶೇಕಡ 50% ಗರಿಷ್ಠ 56 ಲಕ್ಷಗಳನ್ನು ಕೊಡುತ್ತೇವೆ. ಇದರಲ್ಲಿ 112 ಲಕ್ಷಗಳೇ ಇವರೆಗೂ ಇರಬೇಕು ಟೋಟಲ್ ಮೊತ್ತ ಯೋಜನಾ ವೆಚ್ಚ. ಇದರಲ್ಲಿ ತರಕಾರಿ ಬೆಳೆಗಳು ಸೇಜ್ನೆಟ್ಟಲ್ಲಿ ಅಂದ್ರೆ ತರಕಾರಿ ಬೆಳೆಗಳಂದ್ರೆ ಚೆರಿ ಟೊಮ್ಯಾಟೊ, ಹೈಬ್ರಿಡ್ ಟೊಮ್ಯಾಟೊ, ಇಂಗ್ಲಿಷ್ ಸೌತೆಕಾಯಿ ಮತ್ತು ಕಲರ್ ಕ್ಯಾಪ್ಸಿಕಮ್. ಇದೇ ನಮಗೆ ಪಾಲಿಯಸ್ ಮತ್ತು ಸೇಜ್ನೆಟ್ಟಲ್ಲಿ ಆದರೆ ಹೂವುಗಳು, ಹೂವುಗಳಂದ್ರೆ ಜರ್ಬೆರಾ, ಕಾರ್ನೇಷನ್, ಅಂಟೂರಿಯಂ, ಆರ್ಕಿಡ್, ರೋಸ್ ಇತ್ಯಾದಿಗಳು, ಲಿಲಿಯನ್ ಸಹ ಬರುತ್ತೆ. ಇದರಲ್ಲಿ ಅವರು ಮಿನಿಮಮ್ 2,500 ಸ್ಕ್ವೇರ್ ಮೀಟರ್ ಇರಲೇಬೇಕು. ಮೊದಲೇ ಹೇಳಿದ ಹಾಗೆ ಇದಕ್ಕಿಂತ ಕಡಿಮೆ ಏರಿಯಾ ಮಾಡುವ ರೈತರು ರಾಜ್ಯ ಸರ್ಕಾರದ ನಮ್ಮ MIDH ಅಂತ ಇರುತ್ತೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ NHM, ಅದರಲ್ಲಿ ಯೋಜನೆಯನ್ನ ಪಡ್ಕೋಬಹುದು. ಹೌದಲ್ರಿ? ಸರಿ, ನೀವು ಹಂಗ ಹೇಳಿದ್ರಿ 40% ಸಹಾಯಧನ ಕೊಡ್ಲಿಕ್ಕೆ ಒಂದು ಅವಕಾಶ ಅದ ಅಂತೇಳಿ. ಈ 40% ಅಂತಂದ್ರೆ ಒಟ್ಟಾರೆ ಏನ್ ಖರ್ಚು ಬರ್ತದೆ ಒಂದು ಯೋಜನೆಗೆ, ಅದರದ್ದು 40 ಕೊಡ್ತಾರೆ ಹೆಂಗ ಸರ್? ಅದು ಹೌದು, ಖಂಡಿತ. ಈಗ ನೋಡಿ ಯೋಜನಾ ವೆಚ್ಚ ಅಂತ ಹೇಳಿದ್ರೆ ಪ್ಲಾಂಟಿಂಗ್ ಮಟೀರಿಯಲ್ ಕಾಸ್ಟ್ ಬರುತ್ತೆ, ಲೇಬರ್ ಕಾಸ್ಟ್ ನಾವು ಕೊಡಿಸ್ತೇವೆ, ಅದಲ್ಲದೆ ಫರ್ಟಿಲೈಸರ್, ಡೀಸೆಲ್ ರೋಸ್ ಫರ್ಟಿಲೈಸರ್, ಮ್ಯಾನ್ಯೂರ್, ಇನ್ಸೆಕ್ಟಿಸೈಡ್ ಇರುತ್ತೆ, ಬೋರ್ವೆಲ್, ಪಂಪ್ ರೂಮ್, ಲೇಬರ್ ರೂಮ್, ಗ್ರೇಡಿಂಗ್ ಅಂಡ್ ಪ್ಯಾಕಿಂಗ್, ಡ್ರಿಪ್, ಪಾವರ್, ಆಮೇಲೆ ನೀರು ವಾಟರ್ ಟ್ಯಾಂಕ್ಗಳು ಇರುತ್ತೆ. ಇದೆಲ್ಲ ಸೇರಿ ನಾವು 40% ಅಂದ್ರೆ 40% ಇದು ಯೋಜನಾ ವೆಚ್ಚ. ಇದೆಲ್ಲ ಸೇರಿಬಿಟ್ರೆ 40% ಮ್ಯಾಕ್ಸಿಮಮ್ 30 ಲಕ್ಷಗಳು. ಹಂಗೆ ಎರಡು ಇರುವಂತ ಯಾವ್ದು ಕಡಿಮೆ ಇರುತ್ತೆ ಅದು ಸಿಗ್ತದೆ. ಹೌದು. ಸರಿಗೆ ಈ ಪಾಲಿಯೋಸ್ ಆಗ್ಲಿ, ಶೇಡ್ ನೆಟ್ ಆಗ್ಲಿ, ನಮ್ಮ ರೈತರು ಬೆಳೆದಾಗ ಏನಾಗುತ್ತೆ ಅಂತಂದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ಗಾಳಿ ಮಳಿ ಬಿಸಿಲಿಗೆ ಅವು ಹರಿದು ಹೋಗುವಂತದ್ದು, ಪಾರ್ಟ್ ಪಾರ್ಟ್ ನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುವಂತದ್ದು ಇರ್ತದೆ, ಮತ್ತೆ ಅದಕ್ಕೆ ಖರ್ಚು ಮಾಡಬೇಕಾಗ್ತದೆ. ಅಲ್ಲೂ ಏನಾದ್ರೂ ಒಂದು ಯೋಜನೆಗಳು ಅದಾವ ಅಂತ ಹೆಂಗ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆ? ಇಲ್ಲ ಇಲ್ಲ, ಖಂಡಿತ ಇದಕ್ಕಾಗಿ ಇಲ್ಲ. ಇದು ಹೊಸದಾಗಿರ್ಬೇಕು ನಮಗೆ. ಹಳೆದಾಗಿದ್ರೆ ಎಕ್ಸಿಸ್ಟಿಂಗ್ ಹೊಸದಾಗಿ ತಗೊಂಡ ಮೇಲೆ 2-3 ವರ್ಷಕ್ಕೆ 4 ವರ್ಷಕ್ಕೆ ಅದು ಹರಿದೋಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ, ಗಾಳಿ ಬೆಳಕು ಬಿಸಿಲಿಗೆ ಆ ಒಂದು ಇದ್ರೆ. ಅದರಲ್ಲಿ ಏನಾದ್ರೂ ಈ ರೀತಿ ಅವಕಾಶ ಇಲ್ಲ? ಅದರಲ್ಲಿ ಇಲ್ಲ, ಖಂಡಿತ ಇಲ್ಲ. ಸರಿ, ಒಬ್ಬ ರೈತ ಒಂದ್ಸಲ ಒಂದು 5 ಎಕರೆಗಿಂತ ಹೆಚ್ಚಿಗೆ ಈ ಒಂದು ಯಾವ್ದೋ ಒಂದು ಎರಡು ಹಣ್ಣು ಸೇರಿಸಲು ಮಾಡ್ಕೊಳ್ಬಹುದು, 5 ಎಕರೆಗೆ ಒಂದೇ ಹಣ್ಣು ಇರಬೇಕಂತೆ, ಒಂದೇ ಬೆಳೆ ಇರಬೇಕಂತೇನಿಲ್ಲ, ಹೌದಲ್ಲ ಸರ್? ಈಗ ನಾನು ಮೊದಲೇ ಹೇಳಿದ ಹಾಗೆ ಯೋಜನಾ ಒಟ್ಟು ಯೋಜನಾ ವೆಚ್ಚದ 40% ಗರಿಷ್ಠ 30 ಲಕ್ಷ, ಇದರಲ್ಲಿ ನಾವು 2 ಬೆಳೆಗಳನ್ನ ತಗೊಳ್ತೇವೆ. ಆ 2 ಬೆಳೆಗಳಲ್ಲಿ 1 ಬೆಳೆ ಮಾತ್ರ 3 ಎಕರೆ ಇರಲೇಬೇಕು. ಒಂದು 3 ಎಕರೆ, ಇನ್ನೊಂದು ಉಳಿದ 2 ಎಕರೆ. ಅದಕ್ಕೆ ಮೊತ್ತ 5 ಎಕರೆ ಮೇಲೆ ಇರಬೇಕು. ನಾವು 2 ಬೆಳೆಗಳು ತೆಗೆದುಕೊಳ್ಳುವುದರಿಂದ ಆ 2 ಬೆಳೆಗಳಲ್ಲಿ ಮತ್ತೆ ಅವರು 2 ಬೆಳೆಗಳನ್ನು ಒಳಗಿನ ಬೆಳೆಗಳನ್ನ ತೆಗೆದುಕೊಳ್ಳಬಹುದು. ನಾವು ಕನ್ಸಿಡರ್ ಮಾಡೋದು ಬರೀ ಮೇನ್ ಬೆಳೆಗಳನ್ನ ಮಾತ್ರ, ಮೇನ್ ಕ್ರಾಪ್. ಓಕೆ ಸರ್, ಈಗ ಮೊದಲನೇ ವರ್ಷಕ್ಕೆ ಏನು ಪ್ಲಾಂಟಿಂಗ್ ಮೆಟೀರಿಯಲ್ ಇರ್ತದೆ, ತೆಗೆದು ತೋಡೋದಿರ್ತದೆ, ಅದಕ್ಕೆಲ್ಲ ನೀವು ಸಬ್ಸಿಡಿ ಕೊಡ್ತೀರಿ. ಈಗ ಕೆಲವೊಂದಿರ್ತವೆ 2 ವರ್ಷ 3 ವರ್ಷ ಆದ್ಮೇಲೆ ಬದಲಾವಣೆ ಮಾಡುವಂತವ್ ಇದ್ದಲ್ಲ, ಅದಕ್ಕೆ ಏನಾದ್ರು ಮತ್ತೆ ಸಹಾಯದ ಅಥವಾ ಇದು ಕೊಡ್ಲಿಕ್ಕೆ ಏನಾದ್ರು ಅವಕಾಶ ಇಲ್ಲ? ಇಲ್ಲ, ಖಂಡಿತ ಇಲ್ಲ. ಇದಕ್ಕೆ ಒಂದೇ ಸಲ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ಲೈಫ್ ಟೈಮ್ ಒಂದು ಫ್ಯಾಮಿಲಿಗೆ ಅಂದ್ರೆ ಹಸ್ಬೆಂಡ್ ವೈಫ್ ಗಂಡ ಹೆಂಡತಿ ಮತ್ತು ಮೈನರ್ ಮಕ್ಕಳು ಒಂದು ಫ್ಯಾಮಿಲಿಗೆ ಒಂದು ಸರ್ವೆ ನಂಬರ್ ಗೆ ಜೀವನ ಪರ್ಯಂತರ ಒಂದೇ ಸಬ್ಸಿಡಿ ಸಿಗುತ್ತದೆ ಅಂತ ಹೇಳ್ತಾರೆ. ಹೌದು ಸರಿ, ಸಂರಕ್ಷಿತ ಬೇಸಾಯದ ಅಡಿಗೊಳಗೆ ಯಾವ್ಯಾವ ಬೆಳೆಗಳಿಗೆ ಸಹಾಯಧನ ಅಂತೇಳಿ ಕೆಲವೊಂದಿಷ್ಟು ಹೇಳಿದ್ರಿ, ಮತ್ತ ಅದಕ್ಕೆ ಸಪರೇಟ್ ಆಗಿ ಏನಾದ್ರು ನಿಬಂಧನೆಗಳು ನಿರ್ಬಂಧನೆಗಳು ಅದಾವ ಅಂತ ಹೇಳೋಣ? ಮತ್ತೆ ಇಲ್ಲ, ಇದಕ್ಕೆ ನಿಬಂಧನೆ ಅಂದ್ರೆ ಅದೇ ನಮಗೆ ಸಾಲ ಬೇಕು, ಅದೇ ಮತ್ತೆ ಇರಬಾರದು ಭೂಮಿ ಮೇಲೆ, ಆಮೇಲೆ ಹೈಟೆಕ್ ಉಪಯೋಗ ಮಾಡಲೇಬೇಕು, ಡ್ರಿಪ್, ಸ್ಪ್ರಿಂಕ್ಲರ್, ವಾಟರ್ ಸೇವಿಂಗ್ ಡಿವೈಸಸ್, ಹೈಡಿಂಗ್ ವೆರೈಟೀಸ್, ಇವು ನಿಬಂಧನೆಗಳು. ಸರಿ, ಈಗ ಇಂಥದೊಂದು 5 ಎಕರೆ 5.5 ಎಕರೆ ಮಾಡಬೇಕು ಅಂತ ನಮ್ಮ ರೈತರಂದಾಗೆ ಅದಕ್ಕೆಲ್ಲ ವಿವರವಾದ ಒಂದು ಮಾಹಿತಿ ಬೇಕು, ಒಂದು ಯೋಜನೆ ವರದಿ ಬೇಕಾಗ್ತದೆ ನಿಮ್ಗೆ ಸಬ್ಮಿಟ್ ಮಾಡ್ಬೇಕಂತಂದ್ರೆ. ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ನಮ್ಮ ರೈತರಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ನಿಮ್ಮ ಹತ್ರ ಬಂದ್ರೆ ಯಾರಾದ್ರೂ ಹೇಳ್ತಾರೋ, ಅಥವಾ ನಿಮ್ಮಲ್ಲಿ ಏನಾದ್ರೂ ಬೇರೆ ಬೇರೆ ವಲಯ ಕಚೇರಿಗಳು ಹಿಂಗೇನ್ರ ಅದಾವ ಹೆಂಗಂದ್ರೆ ಜಿಲ್ಲಾ ಮಟ್ಟದಲ್ಲಾಗೆ? ಸರಿ, ಈಗ ಯೋಜನಾ ವರದಿ ಬೇಕು ಅಂದ್ರೆ ನಾವು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈ ನಮ್ಮ ವೆಬ್ಸೈಟ್ ಇದೆ www.nhb.gov.in, ಅಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ನಮಗೆ ಎಲ್ಲ ಅದ ರೆಡಿ ಇದೆ, ರೆಡಿ ಟು ಯೂಸ್, ಅದನ್ನ ಉಪಯೋಗ ಮಾಡಿಕೊಂಡು ಯೋಜನಾ ಇದನ್ನ ಮಾಡ್ಕೋಬಹುದು. ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ರೆಡಿ ಇದೆ. ಸರಿ, ಅದನ್ನ ಒಂದ್ಸಲ ಮಾಡಿಕೊಂಡು ನಿಮ್ ಜೊತೆ ಮಾತಾಡಿದ್ಮೇಲೆ ಇದು ಅರ್ಜಿ ಆನ್ಲೈನ್ ಸಬ್ಮಿಟ್ ಮಾಡಬೇಕಾ ಅಥವಾ ನಿಮ್ಮ ಕಚೇರಿಗೆ ಬಂದು ವೈಯಕ್ತಿಕವಾಗಿ ಕೊಡ್ಬೇಕಾಗ್ತಂತ್ರ? ಮೊದಲು ಇವರು ಎಲ್ಲ ಡಾಕ್ಯುಮೆಂಟ್, ಅದರ ನಂತರ ನೀವು ಕೇಳಿದ್ರೆ ಹೇಳ್ತೀನಿ, ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಕೊಂಡು ಆನ್ಲೈನ್ ಆಗಿ ಮಾಡ್ಕೋಬೇಕು. ಅದರಲ್ಲಿ ಕೆಲವು ಫೀಸ್ ಇರುತ್ತೆ, ಪ್ರೊಜೆಕ್ಟ್ ಕಾಸ್ಟ್ ಎಷ್ಟು ಇರುತ್ತೆ ಅದ್ರ ಮೇಲೆ 2000, 5000, 15, 25, 50 ಆ ತರ ಇರುತ್ತೆ. ಆನ್ಲೈನ್ ಮಾಡಿ ಅಂದ್ರೆ ಲೋನ್ ಅಂದ್ರೆ ಸಾಲವನ್ನು ತೆಗೆದುಕೊಳ್ಳದೆ ಮಿನಿಮಮ್ 1-4-5 ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ಅವರು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಮಾಡಿದ 7 ದಿನಗಳ ಒಳಗಾಗಿ ಎಲ್ಲ ಒರಿಜಿನಲ್ ದಾಖಲೆಗಳನ್ನ ನಮ್ಮ ಹೆಡ್ ಆಫೀಸ್ ಹರಿಯಾಣದಲ್ಲಿರುವ ಗುರುಗ್ರಾಮದಲ್ಲಿ ಅಲ್ಲಿಗೆ ಕಳಿಸಬೇಕು, ಇನ್ನೊಂದು ಪ್ರತಿಯನ್ನ ಬೆಂಗಳೂರಿಗೆ ಕಳಿಸಬೇಕು. ಅಷ್ಟಾದ್ಮೇಲೆ ಮುಂದಿನ ಒಂದು ಕೆಲಸ ನಿಮ್ಮ ಕಚೇರಿ ನೋಡ್ಕೊಳ್ತಂತ ಹೇಳ್ತೀರಿ? ಇದಾದ ಮೇಲೆ ನಾವು ಐಪಿಎ ಅಂತೇಳಿ ಕೊಡುತ್ತೇವೆ, ಇನ್ ಪ್ರಿನ್ಸಿಪಲ್ ಅಪ್ರೂವಲ್. ಇನ್ ಪ್ರಿನ್ಸಿಪಲ್ ಅಪ್ರೂವ್ ಬಂದ ಮೇಲೆ ಅಪ್ಲಿಕೆಂಟ್ ಅಂದ್ರೆ ಅರ್ಜಿದಾರನಿಗೆ 6 ತಿಂಗಳವರೆಗೂ ವೇಳೆ ಇರುತ್ತೆ, ಇದಕ್ಕೆ ಲೋನ್ ತಗೊಳ್ಳಿಕ್ಕೆ, ಸಾಲವನ್ನ ತಗೊಳ್ಳಿಕ್ಕೆ. ಐಪಿಎ ಬಂದ ಮೇಲೆ 6 ತಿಂಗಳ ಒಳಗಾಗಿ ಅವರು ಸಾಲವನ್ನು ತೆಗೆದುಕೊಂಡು ಸಾಲ ಸಂಬಂಧಿತ 3 ದಾಖಲೆಗಳನ್ನ ನಮಗೆ ಕಳಿಸಬೇಕು. ಅಂದ್ರೆ ಯಾವಂತ್ರವು? ಇದು ಬ್ಯಾಂಕ್ ಅಪ್ರೈಸಲ್ ಅಂತ ಹೇಳ್ತೀವಿ, ಫೈನಾನ್ಸಿಯಲ್ ಅಪ್ರೈಸಲ್, ಇನ್ನೊಂದು ಟರ್ಮ್ ಲೋನ್ ಸೆಂಕ್ಷನ್ ಆರ್ಡರ್, ಇನ್ನೊಂದು ಅವ್ರದ್ದು ಸರ್ವೆ ನಂಬರ್, ಭೂಮಿಯ ಸರ್ವೆ ನಂಬರ್ ಬ್ಯಾಂಕ್ನವರು ಲೀಗಲ್ ಸ್ಕ್ರಿಟ್ನಿ ಮಾಡಿಸಿರ್ತಾರೆ. ಈ 3 ದಾಖಲೆಗಳನ್ನ ನಮಗೆ ಕಳಿಸಿದ್ರೆ ನಾವು ಅವರಿಗೆ ಜಿಒಸಿ ಅಂದ್ರೆ ಗ್ರ್ಯಾಂಟ್ ಆಫ್ ಕ್ಲಿಯರೆನ್ಸ್, ನಿಮ್ಗೆ ಹೇಳ್ಬೇಕಂದ್ರೆ ಇದು ವರ್ಕ್ ಆರ್ಡರ್ ಇದ್ದಂಗೆ. ಸೊ ಐಪಿಎ ತಗೋಬೇಕು, ಲೋನ್ ಇಲ್ಲೇ ಡಾಕ್ಯುಮೆಂಟ್ಗಳನ್ನು ಕೊಟ್ಟ, ಐಪಿಎ ಬಂದ ಮೇಲೆ ಲೋನ್ ತಗೊಂಡು ನಮಗೆ ಸಬ್ಮಿಟ್ ಮಾಡಿದ್ರೆ ಜಿಒಸಿ ಕೊಡ್ತೇವೆ. ಬಟ್ ಇದರಲ್ಲಿ ನಿಮಗೆ ಮುಖ್ಯವಾದ ಅಂಶ ಅಂದ್ರೆ ಲೋನ್ ಸೆಂಕ್ಷನ್ ಆದ್ಮೇಲೆ ಅದನ್ನ ಮುಟ್ಟಬಾರದು, ನಮ್ಮಿಂದ ಜಿಒಸಿ ಬರಲೇಬೇಕು, ತುಂಬಾ ಪ್ರಾಮುಖ್ಯವಾದದ್ದು. ಜಿಒಸಿ ಬಂದ ಮೇಲೆ ಅವರು ಮೊದಲನೇ ಕಂತನ್ನ ಬಿಡುಗಡೆ ಮಾಡ್ಕೋಬೇಕು ಬ್ಯಾಂಕಿಗೆ ಹೋಗಿ. ದಯವಿಟ್ಟು ಎಲ್ಲಾ ರೈತರಿಗೆ ಎನ್ಎಚ್ಬಿಯಿಂದ ಐಪಿಎ ಮತ್ತು ಜಿಒಸಿ ಈ 2 ದಾಖಲೆಗಳು ಬಂದ ಮೇಲೆ ನೀವು ಮೊದಲನೇ ಕಂತನ್ನು ಬ್ಯಾಂಕಿನಿಂದ ತೆಗೆದುಕೊಳ್ಳುವುದು. ಇಲ್ಲದಿದ್ದರೆ ಇದು ರಿಜೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಇವರು ಸ್ಟೇಜ್ ಬೈ ಸ್ಟೇಜ್ ದುಡ್ಡನ್ನ ತೆಗೆದುಕೊಂಡು ಇವರಿಗೆ 18 ತಿಂಗಳು ಟೈಮ್ ಇರುತ್ತೆ, ಅಂದ್ರೆ 1.5 ವರ್ಷ ಟೈಮ್ ಯೋಜನೆಯನ್ನ ಪೂರ್ತಿಗೊಳಿಸಲಿಕ್ಕೆ. ಮುಗಿಸಿ ಆದ ನಂತರ ಇವರು ಬ್ಯಾಂಕ್ ಮುಖೇನ ನಮಗೆ ಮತ್ತೆ ದಾಖಲೆಗಳನ್ನ ಅರ್ಪಿಸುವುದು. ಅವಾಗ ನಾವು ಅಲ್ಲಿ ಬಿಜಾಪುರ ಇಲ್ಲ ಗುಲ್ಬರ್ಗಾ ಅದು ಎಲ್ಲಿ ಇರುತ್ತೆ ಅಲ್ಲಿ ಬಂದು ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆ, ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಮತ್ತು ಬ್ಯಾಂಕ್ ಮೂರು ಜನ ಬಂದು ಇನ್ಸ್ಪೆಕ್ಷನ್ ಮಾಡಿ ಫೋಟೋ ವಿಡಿಯೋ ಮಾಡಿ ನಮ್ಮ ಹೆಡ್ ಆಫೀಸ್ಗೆ ಕಳಿಸುತ್ತೇವೆ. ಅಲ್ಲಿ ಅದು ಎಲಿಜಿಬಲ್ ಪ್ರೊಜೆಕ್ಟ್ ಕಾಸ್ಟ್ ಏನಿರುತ್ತೆ ಅದು ಅವರ ಲೋನ್ ಅಕೌಂಟ್ಗೆ ನೇರವಾಗಿ ಬರುತ್ತೆ ಸಬ್ಸಿಡಿ. ಹೌದು, ಈಗ ಉದಾಹರಣೆಯಾಗಿ ಈಗ ಒಂದು ರೈತ 30 ಲಕ್ಷ ಸಾಲವನ್ನು ತೆಗೆದುಕೊಂಡಿದ್ದ ನಮ್ಮ ಎನ್ಎಚ್ ಯು ಪ್ರೊಜೆಕ್ಟ್ಗೆ. 30 ಲಕ್ಷದಲ್ಲಿ ನಮ್ದು 20 ಬಂತು ಅಂದ್ರೆ ಆ 20 ಲಕ್ಷಕ್ಕೆ 3 ವರ್ಷದವರೆಗೂ ಅಂದ್ರೆ 36 ಮಂತ್ 3 ವರ್ಷದವರೆಗೂ ಅವರಿಗೆ ಇಂಟ್ರೆಸ್ಟ್ ಆಗಲ್ಲ. ಸೊ ಒಬ್ಬ ರೈತ 30 ತಿಂಗಳಲ್ಲಿ ನಮ್ಮ ಸಬ್ಸಿಡಿ 20 ಆದರೆ ಇನ್ನು 10 ಲಕ್ಷ ಮಾತ್ರ ಅವನು ಕೊನೆಯವರೆಗೂ ಕಟ್ಟಬೇಕು. ಅದು ಅಕೌಂಟ್ ಎನ್ ಪಿ ಎ ಆಗಬಾರದು. ಅಂದ್ರೆ ರೆಗ್ಯುಲರ್ ಆಗಿ ಆ ಯೋಜನೆ ಇರಬೇಕು, ಅಂದ್ರೆ ಬೆಳೆ ಇರ್ತಾ ಇರಬೇಕು, ಆ ಒಂದು ಬ್ಯಾಂಕಿಗೆ ತಮ್ಮ ಒಂದು ಕಂತನ್ನ ಕಟ್ಕೊಳ್ತಾ ಹೋಗ್ತಾ ಇರಬೇಕು ರೆಗ್ಯುಲರ್ ಆಗಿ. ಹೌದು, ರೆಗ್ಯುಲರ್ ಆಗಿರಬೇಕು. ಅಂದ್ರೆ ನಮ್ಮ 20 ಲಕ್ಷ ಕೊನೆಗೆ 3 ವರ್ಷ ಆದ್ಮೇಲೆ ಅದು ಅವರಿಗೆ ತಲುಪುತ್ತೆ, ಬ್ಯಾಂಕಿನವರು ಅಡ್ಜಸ್ಟ್ ಮಾಡುತ್ತಾರೆ. 3 ವರ್ಷ ಅಂದ್ರೆ ಮೊದಲನೇ ವರ್ಷನೇ ಕೊಟ್ಟಿರ್ತೇವೆ, ಆ 20 ಲಕ್ಷಕ್ಕೆ ಅವನಿಗೆ ಇಂಟ್ರೆಸ್ಟ್ ಉಳಿಯುತ್ತೆ. ಆ 30 ಲಕ್ಷದಲ್ಲಿ ಲೋನ್ ಅಲ್ಲಿ 20 ಲಕ್ಷಕ್ಕೆ ಅವನಿಗೆ ಇಂಟ್ರೆಸ್ಟ್ ಉಳಿಯುತ್ತಲ್ಲ 10-10.5% ಅವರಿಗೆ. ಹೌದು, ಉಳಿದು 10 ಲಕ್ಷಕ್ಕೆ ಮಾತ್ರ ಅವನು ಬಡ್ಡಿ ಕಟ್ಟಿ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಅಲ್ವಾ. ಸರಿ, ಇದು ಒಂದ್ ರೀತಿ ನಾವು ಲೋನ್ ತಗೊಳ್ಳೋದ್ರ ಬಗ್ಗೆ, ಸಬ್ಸಿಡಿ ತಗೊಳ್ಳೋದ್ರ ಬಗ್ಗೆ ನೀವೆಲ್ಲ ಒಂದು ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ಇನ್ನ ಈ ಸಮಗ್ರ ಕೊಯ್ಲೋತ್ತರ ನಿರ್ವಹಣೆ ಅಂತ ಬರ್ತದೆ, ಒಂದು ಬೆಳೆದಾಯ್ತು, ಇನ್ನು ಬೆಳೆದ ಮೇಲೆ ಕೊಯ್ಲೋತ್ತರವಾಗಿ ನಿರ್ವಹಣೆ ಮಾಡೋ ಯೋಜನೆಗಳು ಏನಾದರೂ ಅದಾವ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ? ಇದು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಏಕೆಂದ್ರೆ ಈ ಸಮಗ್ರ ಕೊಯ್ಲೋತ್ತರ ನಿರ್ವಹಣೆಯಲ್ಲಿ ನಾವು ಪ್ಯಾಕಿಂಗ್ ಮನೆಗಳು ಕೊಡ್ತೇವೆ. ಯಾಕಂದ್ರೆ ಈಗ ರೈತನು ಎಲ್ಲ ಯಾವ್ದು ಬೆಳೆ ಇರುತ್ತೆ ಹಣ್ಣು ತರಕಾರಿ ಬೆಳೆದು ಮಾರ್ಕೆಟ್ಗೆ ಹೋಗಿದ್ರೆ ಅವನಿಗೆ ಬೆಲೆ ಸಿಗಲ್ಲ ಇದರಲ್ಲಿ. ಸೊ ಅದಕ್ಕೆ ನಾವು ಅದಕ್ಕೆ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡುವಾಗ ನಾವು ಅವರಿಗೆ ರೈತರಿಗೆ ಈಗ ನಾ ಹೇಳಿರೋ ಯೋಜನೆಗಳ ಜೊತೆಗೆ ಇದು ಇದನ್ನು ಸೇರಿಸ್ಕೋಬಹುದು. ರೈತರು ಪ್ಯಾಕಿಂಗ್ ಮನೆಗಳು ಕೊಡ್ತೇವೆ, ಶೀತಲು ಕೋಣೆ, ಚಿಲ್ಲರೆ ಮಾರಾಟ ಮಳಿಗೆ, ರಿಟೇಲ್ ಔಟ್ಲೆಟ್, ಪ್ರಾಥಮಿಕ ಸಂಸ್ಕರಣೆ, ಪ್ರೈಮರಿ ಪ್ರೊಸೆಸಿಂಗ್, ಶೀತಲ ವಾಹನ, ರೆಫ್ರಿಜರೇಟೆಡ್ ವ್ಯಾನ್ ಇದರಲ್ಲಿ ಕೊಡ್ತೇವೆ. ಇದರಲ್ಲಿ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಇದನ್ನು ಆತ್ಮ ನಿರ್ಭರ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ 1 ಲಕ್ಷ ಕೋಟಿ ಕೊಟ್ಟಿದ್ದಾರೆ, ಅಷ್ಟು ಬಜೆಟ್. ಇಲ್ಲಿ ಯೋಜನಾ ವೆಚ್ಚ 145 ಲಕ್ಷ ಇರಬೇಕು ಮಿನಿಮಮ್ ಆಗಿ. ಅಂದ್ರೆ ಇದ್ರ ನಾ ಎಲ್ಲ ಸೇರಿ ಹೇಳಿದ್ದು, ಬಟ್ ಒಂದೊಂದು ಕಂಪೋನೆಂಟ್ ಅನ್ನು ತಗೋಬಹುದು. ಈ ಸಮಗ್ರ ಕೊಯ್ಲೋತ್ತರ ನಿರ್ವಹಣೆ ಯೋಜನೆಯಡಿ ನಾವು ಕೊಡೋದು 35% ಗರಿಷ್ಠ 51 ಲಕ್ಷ 50.75 ಲ್ಯಾಕ್. ಇವರಲ್ಲಿ ಅವರು ರೈತರು 2 ಕೋಟಿ ವರೆಗೂ ತಗೋಬಹುದು. ಅಷ್ಟು ಅವಕಾಶ ಮಾಡೋರು, ಆ ವ್ಯಾಲ್ಯೂ ಎಕ್ಸ್ಚೇಂಜ್ ಮಾಡೋರು 2 ಕೋಟಿವರೆಗೂ ಅವರು ಸಾಲವನ್ನು ತೆಗೆದುಕೊಂಡರೆ ಅದರಲ್ಲಿ 3% ಗೌರ್ಮೆಂಟ್ ಇಂದ ನಾವು ಅದನ್ನ ಕೊಡುತ್ತೇವೆ. ಸೆಕ್ಯೂರಿಟಿ ಇಲ್ಲ ಅದಕ್ಕೆ. ಅಚ್ಛಾ, ರಮೇಶ್ವರ್, ಈಗ ಶುರುವಿಗೆ ನೀವು ಒಂದು 5-5.5 ಎಕರೆದು ಒಂದು ತಗೊಂಡ್ಮೇಲೆ ಇವರು ಒಂದು ಯೋಜನೆ ತಗೊಂಡು ಒಂದು ಬೆಳೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಇವರಿಗೆ ಪ್ಯಾಕಿಂಗ್ ಯೂನಿಟ್ ಬೇಕಾಗಬಹುದು ಅಥವಾ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೇಕು ಅಥವಾ ಕೋಲ್ಡ್ ಸ್ಟೋರೇಜ್ ಬೇಕು ಅಂತಂದ್ರೆ ಮತ್ತೆ ಅವರು ಅದನ್ನ 2-3 ವರ್ಷ ಮತ್ತೆ ತಗೊಳ್ಬಹುದು. ಕೋಲ್ಡ್ ಸ್ಟೋರೇಜ್ಗೆ ಬೇರೆ ಇದೆ ಅಲ್ಲ, ಅಂದ್ರೆ ಮೊದಲೊಂದ್ಸಲ ತಗೊಂಡು ಆಮೇಲೆ ಮತ್ತೆ ಇನ್ನೊಂದ್ಸಲ ತಗೊಳ್ಳಿಕ್ ಬರ್ತದೆ. ಒಂದ್ಸಲ ತಗೊಂಡು ತಗೋಬಹುದು, ಬೇರೆ ಹೆಸರು, ಬೇರೆ ಸರ್ವೆ ನಂಬರ್. ಅಂದ್ರೆ ಒಂದ್ಸಲ ಅದು ಯೋಜನೆ ಮುಗಿದ್ಮೇಲೆ ಅದರಲ್ಲೇ ಮತ್ತೆ ಅದೇ ರೈತರ ಹೆಸರು ಮೇಲೆ ತಗೊಳಿಕ್ ಆಗೋದಿಲ್ಲ. ಇಲ್ಲ ಇಲ್ಲ, ಮೊದಲೇ ಹೇಳಿದೀನಿ, ಲೈಫ್ ಲಾಂಗ್ ಅಲ್ಲಿ ಜೀವನ ಪರ್ಯಂತರ 1 ಸರ್ವೆ ನಂಬರ್ಗೆ 1 ತಿಂಗಳಿಗೆ 1 ಸಬ್ಸಿಡಿ. ಒಂದೇ ಸಲ ಸಿಕ್ಬಿಡ್ತದೆ, ಎರಡನೇ ಸಲ ಬೇಕಾದ್ರೆ ಇನ್ನೊಬ್ಬರ ಹೆಸರು ಮೇಲೆ ಇರಬೇಕು, ಮತ್ತೊಬ್ಬರು ಸರ್ವೆ ನಂಬರ್ ಇರಬೇಕಾಗ್ತದೆ. ಅಣ್ಣ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಗಂಡ ಮಕ್ಕಳು, ಮೇಜರ್ ಈ ರೀತಿ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಅದ ಅಂತ ಹೇಳ್ತಾ ಇದ್ರಿ. ಸರ್, ಈಗ ಈ ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕಾ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ರೈತರಿಗಾಗಿ ಒಂದು ಸಂಶೋಧನೆ ಮಾಡ್ತಾ ಇರ್ತವೆ. ಆಮೇಲೆ ಸಾಕಷ್ಟು ಆಗಿರುವಂತಹ ಒಂದು ತಂತ್ರಜ್ಞಾನ ರೈತರಿಗೆ ಮುಟ್ಟಿಸುವಲ್ಲಿ ಅವು ನಿರಂತರವಾಗಿ ಒಂದು ಕೆಲಸ ಮಾಡುವಂತಹ ಸಂಸ್ಥೆಗಳಾಗಿವೆ. ಈ ಸಂಸ್ಥೆಗಳಿಗೆ ಸಹಿತ ನಿಮ್ಮಿಂದ ಏನಾದರೂ ಸೌಲಭ್ಯಗಳು ಸಿಗಲಿಕ್ಕೆ ಅವಕಾಶ ಅದಂತ ಹೆಂಗೆ? ಖಂಡಿತ ಇದೆ, 100% ಇದೆ ಇವರಿಗೆ, 100% ಗ್ರಾಂಟ್ ಇದೆ. ಇದು ಸಬ್ಸಿಡಿ ಅಲ್ಲ. ಈಗ ಯಾವ್ದೋ ಒಂದು ಅವರ ತೀವಿಕೆ ಅಗ್ರಿಕಲ್ಚರ್, ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಶ್ವವಿದ್ಯಾಲಯ, ICAR, ಸರ್ಕಾರಿ ಸಂಸ್ಥೆಗಳು, ಇದಕ್ಕೆ ಇದಕ್ಕಾಗಿನೇ ನಾವು ರೈತರಿಗೆ ಬೇಗ ಇದು ಟೆಕ್ನಾಲಜಿ ಹೋಗಲಿ ಅಂತೇಳಿ ತೋಟಗಾರಿಕೆ ಉನ್ನತ ಸಾಧನೆಗಾಗಿ ಆರ್ಥಿಕತೆ ಅಭಿವೃದ್ಧಿ ಮಾಡೋದು ಮತ್ತು ಅದನ್ನು ವರ್ಗಾವಣೆ ಲ್ಯಾಂಡ್ ಟು ಲ್ಯಾಂಡ್ ಇದಕ್ಕೆ ಇದರಲ್ಲಿ ಎಲಿಜಿಬಲ್ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕಾ ವಿಶ್ವವಿದ್ಯಾಲಯ, KVK, ICAR, ಪ್ರೈವೇಟ್ NGO ಅವರಿಗೆ ಕೊಡಲ್ಲ. ಇದರಲ್ಲಿ ನಮಗೆ ಘಟಕಗಳು ಅಂದ್ರೆ ತಾಯಿ ಮರಗಳ ಘಟಕಗಳನ್ನು ಸ್ಥಾಪಿಸೋದು, ಪ್ಲಾಂಟಿಂಗ್ ಮಟೀರಿಯಲ್ ಬೇಕು ನಮಗೆ, ರೈತರಿಗೆ ಒಳ್ಳೆ ಪ್ಲಾಂಟಿಂಗ್ ಮಟೀರಿಯಲ್ ಕೊಡಬೇಕಾಗತ್ತೆ ಸಸಿಗಳು. ಸೊ ಅದರ ಬಗ್ಗೆ ನಮಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರೆ ಇದರಲ್ಲಿ 100% 50 ರೂಪಾಯಿ, 100 ರೂಪಾಯಿ ಖರ್ಚಾದ್ರೆ 100 ರೂಪಾಯಿಯನ್ನು ನಾವು ಅವರಿಗೆ ಕೊಡುತ್ತೇವೆ. ಎರಡನೇ ಬಂದ ಘಟಕ ಸಸ್ಯಗಳನ್ನು ಆಮದು ಮಾಡಿಕೊಳ್ಳುವುದು, ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ರಾಜ್ಯದಲ್ಲಿ ಇಲ್ಲ, ಅಲ್ಲಿ ಚೆನ್ನಾಗಿದೆ ಪ್ಲಾಂಟಿಂಗ್ ಮಟೀರಿಯಲ್ ಇದ್ರೆ ಅದನ್ನು ತಗೋಬಹುದು. ಆಮೇಲೆ ಸಲಕರಣೆಗಳನ್ನು ಆಮದು ಮಾಡಿಕೊಳ್ಳಬಹುದು, ಹಾರ್ವೆಸ್ಟಿಂಗ್ ಇರುತ್ತೆ, ಪ್ರೂನರ್ ಇರುತ್ತೆ, ಲೇಯಿಂಗ್ ಮೆಷಿನ್ ಇರುತ್ತೆ, ಆತರ. ಆಮೇಲೆ ತಾಂತ್ರಿಕ ಅಭಿವೃದ್ಧಿ ಮತ್ತು ವರ್ಗಾವಣೆ, ದೂರ ಪ್ರದೇಶಗಳಿಗೆ ಸಾಗಣೆ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ನಿಮಗಾಗಲೇ ತಿಳಿದ ಹಾಗೆ ಈ ಕೋವಿಡ್ ಪ್ಯಾಂಡಮಿಕ್ ಇರುವಾಗ ನಾವು ಮ್ಯಾಂಗೋ ಅಂದ್ರೆ ಮಾವು ಮತ್ತು ಇದನ್ನು ಕಳಿಸಿದ್ವಿ, ಯಾವ್ದು ಬಾಳೆಹಣ್ಣಿಂದು ಇಲ್ಲಿಗೆ ಡೆಲ್ಲಿಗೆ 3 ಸಾರಿ ಹೋಗಿದ್ವಿ ಟ್ರೈನ್. ಹಣ್ಣಿನ ಗಿಡಗಳ ಸಸ್ಯಾಗಾರಗಳ ಶ್ರೇಣಿ ಮತ್ತು ಗಿಡಗಳು ಅಂದ್ರೆ ಇದು ಅಕ್ರೆಡಿಟೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಈಗ ಪ್ರೈವೇಟ್ ಇರಬಹುದು, ಗವರ್ಮೆಂಟ್, ಸ್ಟೇಟ್, ಸೆಂಟ್ರಲ್, KVK, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ಅವ್ರೆ ನರ್ಸರಿಗಳು ಇದ್ರೆ ಅವರು ನಮ್ಮಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಮಗೆ ಮಾರ್ಕ್ಸ್ ಇರುತ್ತೆ, 100 ಅಂಕಗಳು ಇರುತ್ತೆ. ನಾವು ಬಂದು ಅವರಿಗೆ ಸರ್ಟಿಫಿಕೇಟ್ ಅನ್ನ ಕೊಡುತ್ತೇವೆ, ಸಿಂಗಲ್ ಸ್ಟಾರ್, 2 ಸ್ಟಾರ್, 3 ಸ್ಟಾರ್ ಅಂತೇಳಿ. ಸೊ ಅವ್ರಿಗೆ ನಾವು ಸ್ಟಾರ್ ಕೊಟ್ರೆ ಅಕ್ರೆಡಿಟೆಡ್ ಬೈ NHB ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ರೈತರು ಕಣ್ಣು ಮುಚ್ಚಿ ಅಲ್ಲಿಂದ ಆ ನರ್ಸರಿಯಿಂದ ಸಸಿಗಳನ್ನು ಪಡೆದುಕೊಳ್ಳಬಹುದು. ನರ್ಸರಿಗಾಗಿ ನಮಗೆ ನಮ್ಮಿಂದ ಏನು ಇದು ಇಲ್ಲ, ಯೋಜನೆ ಇಲ್ಲ. ಆ ನರ್ಸರಿಯನ್ನ ನಾವು ಅಪ್ಗ್ರೇಡ್ ಮಾಡಿ ಗ್ರೇಡಿಂಗ್ ಮಾಡಿ ಕೊಡುತ್ತೇವೆ, ಸರ್ಟಿಫಿಕೇಟ್ ಕೊಡುತ್ತೇವೆ. ಅಲ್ಲ ಸರ್, ಮತ್ತೆ ರೈತರು ನರ್ಸರಿ ಮಾಡಬೇಕಂತ ಮದರ್ ಪ್ಲಾಂಟ್ ನರ್ಸರಿ ಮಾಡಬೇಕು ಅಂತಂದ್ರೆ ಇದ್ರೊಳಗೆ ಅವಕಾಶ ಅದ ಅಂತ ಮತ್ತೆ? ರೈತರು ಮಾಡ್ಲಿಕ್ಕೆ ಆಗೋಲ್ಲ ಸರ್, ಯಾಕಂದ್ರೆ ನಮಗೆ ಒಂದು ನರ್ಸರಿ ಅಂದ್ರೆ ಈಗ ಇನ್ನೊಬ್ಬರ ಕಡೆ ತಗೋತಾರೆ, ಇನ್ನೊಬ್ಬರ ಕಡೆ ತಗೊಂಡು ಈ ಕಡೆ ಮಾಡ್ತಾರೆ, ಗ್ರಾಫ್ಟಿಂಗ್ ಮಾಡ್ತಾರೆ, ನಮಗೆ ಅದು ಆಗಲ್ಲ. ಅಲ್ಲ, ಅವರೇ ಮದರ್ ಪ್ಲಾಂಟ್ ನರ್ಸರಿ ಇಟ್ಕೊಂಡು ಮಾಡ್ತಾ ಇದ್ರೆ ಆ ರೀತಿ ಅವಕಾಶ ಅಂತ ಬರುತ್ತೆ. ಅವ್ರು ಎಲಿಜಿಬಲ್, ನಾವು ಬಂದು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ, ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೆ. ಪ್ಲಾಂಟಿಂಗ್ ಮದರ್ ಬ್ಲಾಕ್ ಇರಬೇಕು, ರೂಟ್ ಸ್ಟಾಕ್ ಬ್ಲಾಕ್ ಇರಬೇಕು, ಇಂಪ್ರೂವ್ಡ್ ಕಂಡೀಷನ್ಸ್ ಅಂದ್ರೆ ಎಲ್ಲ ಅವರಿಗೆ ಗ್ರಾಫ್ಟಿಂಗ್ ಏರಿಯಾ, ಸ್ಪೆಷಲೈಸ್ಡ್ ಲೇಬರ್ಸ್, ಮೇಂಟೆನೆನ್ಸ್ ಆಫ್ ಬುಕ್ಸ್ ಅಂಡ್ ಅಕೌಂಟ್ಸ್, ಪ್ರಾಪರ್ ಲೇಬಲಿಂಗ್, ವೆರೈಟಿ ಏನು, ಯಾವಾಗ ಮಾಡಿದ್ರಿ, ಯಾವಾಗ ಗ್ರಾಫ್ಟ್ ಮಾಡಿದ್ರಿ, ಈ ತರ ಇರುತ್ತೆ. ಅಂದ್ರೆ ಆ ರೀತಿ ಒಂದು ರೆಕಾರ್ಡ್ ಮೇಂಟೈನ್ ಮಾಡಿಕೊಳ್ಳುವಂತ ರೈತರಿದ್ರೆ ಅವರು ಸಹಿತ ನಿಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯಲ್ಲಿ ಒಂದು ಯೋಜನೆ ಉಪಯೋಗ ಮಾಡಿಕೊಳ್ಬಹುದು, ಅವರಿಗೂ ಸಬ್ಸಿಡಿ ಸಿಗ್ತದೆ. ಸಬ್ಸಿಡಿ ಇಲ್ಲ ಸರ್, ಬರೀ ಸರ್ಟಿಫಿಕೇಟ್ ನರ್ಸರಿ ಅವರಿಗೆ. ಓ, ಸಬ್ಸಿಡಿ ಇಲ್ಲ ಅವರಿಗೆ? ಇಲ್ಲ. ಓಹೋ, ಅದೇ ಸರ್ಟಿಫಿಕೇಟ್ ಇದ್ರೆ ಅದು ಒಳ್ಳೆ ಗುಣಮಟ್ಟದ್ದು ಅಂತೇಳಿ ಅವರಿಗೆ ಒಂದು ಇದು ಕೊಟ್ಟಂಗೆ ಆಗ್ತದೆ, ಖಾತ್ರಿ. ಅದು ಖಾತ್ರಿ ಕೊಟ್ಟಂಗೆ, ಅದು ಬಹು ಮುಖ್ಯ ಆಗುತ್ತೆ. ಆಮೇಲೆ ಈ ತೋಟಗಾರಿಕೆ ಉನ್ನತ ಸಾಧನೆ, ಇದು 3ನೇ ಸ್ಕೀಮ್ ಬರುತ್ತೆ ನಮ್ಮ NHB ಯೋಜನೆಗಳಲ್ಲಿ. ನಾ ಹೇಳಿದ ಹಾಗೆ KVK ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇವರೆಲ್ಲ ಅಪ್ಲೈ ಮಾಡಿ ಲಾಭವನ್ನ ಪಡೆದುಕೊಳ್ಳಬಹುದು, 100ಕ್ಕೆ 100 ಗ್ರಾಂಟ್ ಇನ್ನೂ ಇದೆ. ಸರಿಗೆ, ಈ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಯೋಜನೆಗಳು ಅದಾವ ಅಂತ ನಿಮ್ಮ ಹತ್ರ ನಮ್ಮ ರೈತರಿಗೆ ಕೊಡ್ಲಿಕ್ಕೆ? ಒಳ್ಳೆ ಪ್ರಶ್ನೆ ಕುಲಕರ್ಣಿ ಅವರದು. ಈಗ ಮಾರುಕಟ್ಟೆ ಮಾಹಿತಿ ಸೇವೆ ಮತ್ತು ತೋಟಗಾರಿಕೆ ಅಂಕಿ ಅಂಶಗಳು ಅಂತ ಇದು ನಮ್ಮಲ್ಲಿ. ಇದನ್ನ ನಾವು ಸುಮಾರು ನಿಮಗೆ 1984 ಮುಂದುವರಿಸಿಕೊಂಡು ಬಂದಿದ್ದೇವೆ. ಇದರಲ್ಲಿ ನಮ್ಮ ಒಬ್ಬರು ಆಫೀಸರ್ ಡೈಲಿ ಹೋಗ್ತಾರೆ ಮಾರ್ಕೆಟ್ಗೆ, ಹಣ್ಣು ತರಕಾರಿ ಹೂವು ಎಲ್ಲ ಮಾರ್ಕೆಟ್ಗೆ ಹೋಗಿ ಹೋಲ್ಸೇಲ್ ರೇಟು ಆವಕ ಜಾವಕ ಎಷ್ಟು ಬಂತು ಅಂತ ಅವ್ರು ಬರ್ಕೊಂಡು ಬರ್ತಾರೆ. ಸೊ 12 ಗಂಟೆ ಒಳಗಾಗಿ ನಾವು ಅದನ್ನೆಲ್ಲ ನಮ್ಮ ಮುಖ್ಯ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಗೆ ಕಳಿಸಿದ ಮೇಲೆ ಅವರು 1 ಗಂಟೆ ಒಳಗೆ ಈ ತರ ನಮಗೆ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯ ಕೇಂದ್ರಗಳು 32 ಇದೆ, ಕರ್ನಾಟಕಕ್ಕೆ ಒಂದೇ. ಅಂದ್ರೆ ನಿಮಗೆ 1 ಗಂಟೆಗೆ ಒಂದು ದಿವಸದಲ್ಲಿ ಮಧ್ಯಾಹ್ನ 1-1.5 ಗಂಟೆಗೆ ನಿಮಗೆ 32 ಮಾರುಕಟ್ಟೆಗಳ ವಿಷಯ ತಿಳಿಯುತ್ತೆ. ಅಂದ್ರೆ ಎಲ್ಲಾ ರೇಟ್ಗಳು ಸಿಗ್ತಾವಲ್ಲಿ ಸಿಗುತ್ತೆ. ನಮಗೆ ಬುಕ್ ಮುಖಾಂತರ ಪಬ್ಲಿಷ್ ಮಾಡ್ತೀವಿ. ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಗೆ 25-30 ವರ್ಷದ ಮಾರ್ಚ್ ವರೆಗೆ ನಿಮಗೆ ಸಿಗುತ್ತೆ. ನಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ. ಅಂದ್ರೆ ಎಲ್ಲಾ ಹಿಂದಿನ ಒಂದು ರೇಟ್ ಅನ್ನ ಸಹಿತ ನಮ್ಮ ರೈತರು ನೋಡಿ ಕುಲಂಕುಶವಾಗಿ ಅಧ್ಯಯನ ಮಾಡಬಹುದು. ಆ ರೀತಿ ಆಸಕ್ತಿ ಮಾಡಬಹುದು. ರಿಸರ್ಚರ್ಗೂ ಉಪಯೋಗ ಆಗುತ್ತೆ, ಡೇಟಾ ಬೇಸ್ ಆಗುತ್ತೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನ ಬೇಸ್ ಮಾಡಿ ಯೋಜನೆಗಳನ್ನು ರೂಪಿಸಿಕೊಳ್ಳಬಹುದು. ಸರ್, ಈಗ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಅಂದ್ರೆ NHB ಮತ್ತು ಇನ್ನೊಂದು ಮಿಷನ್ ಏನಿದೆ NHM, ಇವು ಎರಡರ ವ್ಯತ್ಯಾಸ ಸ್ವಲ್ಪ ಹೇಳಿದ್ರಿ ನೀವು ಪ್ರಾರಂಭದಲ್ಲಿ, ಬಟ್ ಎರಡರ ವ್ಯತ್ಯಾಸ ಹೇಳಿದ್ರಿ ಸರ್? ಈಗ ಇದು NHB ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಬೋರ್ಡ್. ಹೌದು. NHM ಅಂದ್ರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್. ಇನ್ನೊಂದು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ತೆಂಗಿನ ಅಭಿವೃದ್ಧಿ ಮಂಡಳಿ. ಸೊ ಇದು ಏನಾಗುತ್ತೆ, ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದಲ್ಲಿ MIDH, ಎಂ ಅಂದ್ರೆ ಮಿಷನ್ ಫಾರ್ ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಇದು ಹೆಂಡ್ ಮೇಲೆ ಒಂದು ಕೊಡೆ ಅಂತ ಇಟ್ಕೊಂಡ್ರೆ MIDH ಅದು ದೊಡ್ಡ ಕೊಡೆ. ಅಲ್ಲಿಂದ ನಮಗ್ ಬ್ರಾಂಚ್ ಬರುತ್ತೆ NHB, CDG, NHM. ನಾ ಮೊದಲೇ ಹೇಳಿದ ಹಾಗೆ ನಮಗೆ NHB ಅವರಿಗೆ 5 ಎಕರೆ ಮೇಲೆ ಬೇಕು, ಸಂರಕ್ಷಿತ ಬೇಸಾಯ 3/4 ಎಕರೆ ಬೇಕು. ಅದಕ್ಕಿಂತ ಕೆಳಗಡೆ ಇರೋರು ಅದನ್ನ ನಾವು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ಪ್ರತಿ ರಾಜ್ಯಕ್ಕೆ ಪ್ರತಿ ಡಿಸ್ಟ್ರಿಕ್ಟ್ ಗೆ ಕೊಟ್ಟಿರ್ತೇವೆ. NHM ಅಡಿಯಲ್ಲಿ ಅವರು ಲಾಭವನ್ನು ಪಡೆದುಕೊಳ್ಳಬಹುದು. ಬಟ್ ಇದು ಎರಡು NHB NHM ಎರಡು ಕೇಂದ್ರ ಸರ್ಕಾರದ ಯೋಜನೆಗಳು, ಎರಡು ಕೇಂದ್ರ ಸರ್ಕಾರ ಇದರಲ್ಲಿ ತಗೋಬೇಕು. NHB ಅಲ್ಲಿ ತಗೋಬೇಕು, ಇಲ್ಲ NHM ಅಲ್ಲಿ, ಯಾಕಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಪಾನ್ಸರ್ಡ್. ಇದಲ್ಲದೆ ಪ್ರೈಮ್ ಮಿನಿಸ್ಟರ್ ಸಿಂಚಾಯಿ ಯೋಜನೆ, ಪ್ರೈಮ್ ಮಿನಿಸ್ಟರ್ ಡ್ರಿಪ್ ಇರಿಗೇಷನ್, ಈ ತರ ಅವ್ರದ್ದು ಇನ್ನು ನಮ್ಗೆ ಇನ್ನು 3-4 ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಫಲಾನುಭವನ್ನು ಪಡಿಬೇಕು ಯಾರೋ ರೈತರು ಅಂತಂದ್ರೆ. ಆಮೇಲೆ ರಾಜ್ಯ ಸರ್ಕಾರದ ಏನಾದ್ರು ಅವ್ರ ಬಜೆಟ್ ನಿಂದ ಏನಾದ್ರು ಯೋಜನೆ ಇದ್ರೆ ಅದನ್ನ ಪಡ್ಕೋಬಹುದು ರೈತರು. ಅದಕ್ಕೆ ನಿಮ್ದೇನು ಅಬ್ಜೆಕ್ಷನ್ ಇಲ್ಲ? ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಒಂದು ಸ್ಟೇಟ್ ಇಂದ ತಗೋಬಹುದು, ಒಂದು ಕೇಂದ್ರದಿಂದ ತಗೋಬಹುದು. ಅಂತಂದ್ರೆ ಈಗ ಈ NHB NHM ಎರಡು ಕೇಂದ್ರ ಸರ್ಕಾರದ ನೇರವಾಗಿರುವಂತಹ ಯೋಜನೆಗಳು, ಹೌದಲ್ಲ ಸರ್? ಹೌದು. ನಮಗೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತೇಳಿ ಅವ್ರು ಕೊಟ್ಟಿರ್ತೀವಿ ಸಾಹೇಬ್ರೆ ಅವರಿಗೆ. ಸರ್, ಈಗ ನಿಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಅಂದ್ರೆ NHB ಏನದಲ್ಲ, ಇದರ ಒಂದು ರಾಜ್ಯ ಮಟ್ಟದ ಕಚೇರಿ ಬೆಂಗಳೂರಲ್ಲಿ ಇರುವಂತದ್ದು ತಾವಾಗಲೇ ಹೇಳಿದಂಗೆ. ಇನ್ನ ಜಿಲ್ಲಾ ಮಟ್ಟದಲ್ಲಿ ಏನಾದ್ರೂ ವಲಯ ಕಚೇರಿಗಳು ಅಥವಾ ಜಿಲ್ಲಾ ಕಚೇರಿಗಳು ಅಂತ ಏನಾದ್ರೂ ಅದಾವ ಹೆಂಗಂತ್ರಿ? ಇಲ್ಲ ಸರ್, ಬೆಂಗಳೂರಲ್ಲಿ ಒಂದೇ ಇದೆ. ಈಗ ನಾನು ಕರ್ನಾಟಕದ ಇನ್ಚಾರ್ಜ್ ಆಗಿರೋದ್ರಿಂದ ನಾನು ಇಲ್ಲೇ ಕೂತ್ಕೋತೀನಿ ಬೆಂಗಳೂರಲ್ಲಿ. ಆಮೇಲೆ ಕೇರಳ ಇನ್ಚಾರ್ಜ್ ಅಂದ್ರೆ ಕೇರಳ ತ್ರಿವೆಂಡ್ರಮ್ ಅಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ನಮ್ ಕೆಳಗಡೆ ಇನ್ನೊಬ್ರು ಆಫೀಸರ್ ಇರ್ತಾರೆ. ಲಕ್ಷದ್ವೀಪ ಅಲ್ಲಿ ಆಫೀಸ್ ಇಲ್ಲ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿ ನಮ್ದು ಅಲ್ಲಿ ಏನ್ ಸ್ಕೀಮ್ ಇರುತ್ತೆ ಅವನ್ನ ಕಾರ್ಯಗತಗೊಳಿಸಿ ಬರ್ತೇನೆ. ಅಂತಂದ್ರೆ ಸರ್, ಈಗ ಏನೇ ಮಾಡಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ನಿಮ್ಮ ಬೆಂಗಳೂರಿನಲ್ಲಿರುವಂತಹ ಕಚೇರಿಗೆ ನಾವು ಸಂಪರ್ಕ ಮಾಡಬೇಕು ಅಂತಂದಂಗಾಯ್ತು ಸರ್. ಬಹಳಷ್ಟು ಆಸಕ್ತಿದಾಯಕ ಇರುವಂತಹ ನಿಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯ ಒಂದು ಉದ್ದೇಶಗಳು ನಮ್ಮ ರೈತರಿಗೆ ಹೆಂಗ್ ಅನುಕೂಲ ಆಗುತ್ತೆ ಅನ್ನೋದೆಲ್ಲ ತಿಳಿಸಿಕೊಟ್ರಿ. ನಮ್ಮ ಈ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತರು ತಮ್ಮನ್ನ ಸಂಪರ್ಕ ಮಾಡಬೇಕು, ತಮ್ಮ ಜೊತೆ ಇನ್ನೂ ಮಾತಾಡಬೇಕು ಅಂತಂದ್ರೆ ತಮ್ಮ ಕಚೇರಿ ನಂಬರ್ ಆಗ್ಲಿ ಅಥವಾ ತಮ್ಮ ಮೊಬೈಲ್ ನಂಬರ್ ಆಗ್ಲಿ ಹೇಳ್ಬೋದಾ? ಇದರಲ್ಲಿ ಈಗ ಎಲ್ಲಾ ರೈತರು ಈಗ ದೂರದಿಂದ ಗುಲ್ಬರ್ಗಾ ಬೀದರ್ ಅಲ್ಲಿಂದ ಬರ್ಲಿಕ್ಕೆ ಆಗಲ್ಲ ರೈತರಿಗೆ. ಹೌದು. ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ವೆಬ್ಸೈಟ್ ಹೇಳ್ತೇನೆ, ವೆಬ್ಸೈಟ್ ಬರ್ಕೋಬೇಕು. ನಾ ಹೇಳಿದ್ದು ಆ ವೆಬ್ಸೈಟ್ ಅಲ್ಲಿ ಇದೆ, ಬೇಕಿದ್ರೆ ನಾ ನಂಬರ್ ಹೇಳ್ತೀನಿ ಬರ್ಕೋಬಹುದು ಅವರು. ಹೇಳಿ ಸರ್. ನಮ್ಮ ವೆಬ್ಸೈಟ್ ಬಂದು ಮೊದಲನೇದಾಗಿ www.NHB.gov.in. ನೀವು ಇದನ್ನು ತೆರೆದು ನೋಡಿದ್ರೆ ನಿಮಗೆ ನಾ ಹೇಳಿರೋದು ಇದೆಲ್ಲ ಸಿಗುತ್ತೆ. ಅದರಲ್ಲಿ ನಿಮಗೆ ಏನಾದರೂ ಕೊರತೆ ಅಥವಾ ನಿಮಗೆ ಏನಾದರೂ ಸಂಶಯ ಬಂದ್ರೆ, ಕ್ಲಾರಿಫಿಕೇಶನ್ ಇದ್ರೆ ಫೋನ್ ಮಾಡಬಹುದು. ಆ ನಂಬರ್ ಏನಾದ್ರೂ ಹೇಳ್ಬೋದು ಸರ್? 080 080 ಬೆಂಗಳೂರು ಕೋಡ್ ಇದು ಸಾಹೇಬ್, 2337 1935. ಇನ್ನೊಂದು 2337 4149. ಗುರುವಾರ ಬೆಳಿಗ್ಗೆ 9:00 to 5:00, ಸೋಮವಾರ ಮತ್ತು ಆದಿತ್ಯವಾರ ನಾವು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಸೋಮವಾರದಿಂದ ಶುಕ್ರವಾರವರೆಗೆ. ಹೌದು, ಹಬ್ಬ ಕೇಂದ್ರ ಸರ್ಕಾರದ ರಜಾದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ರೈತ ಬಂದರೆ ನಾನು ಎರಡು ನಂಬರ್ ಹೇಳ್ತೀನಿ, ರಮೇಶ್ ಅವರು ಹೇಳಿದ್ದು 0805 ಬೆಂಗಳೂರು ಎಸ್ಟಿಡಿ ಕೋಡು 233-71-935, ಇನ್ನೊಂದು ನಂಬರು 233-74-149. ಇನ್ನು ವೆಬ್ಸೈಟ್ ಹೇಳಿರೋರು www.nhb.gov.in. ಈ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿನೂ ಸಿಗ್ತದೆ. ಯಾವಾಗ ನಿಮ್ಗೆ ಏನಾದರೂ ತಿಳಿಲಿಲ್ಲ, ಸಂಶಯ ಉಳಿತು ಅಂತಂದ್ರೆ ಆಗಲೇ ಹೇಳಿರುವಂತಹ ಈ ಲ್ಯಾಂಡ್ಲೈನ್ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಮಾಡ್ಕೊಳ್ಬಹುದು. ಒಂದೇ ಉದ್ದೇಶ ಏನು ಅಂತಂದ್ರೆ ನಮ್ಮಲ್ಲಿ ತೋಟಗಾರಿಕಾ ಬೆಳೆಗಳ ಒಂದು ವಿಸ್ತೀರ್ಣ ಹೆಚ್ಚಾಗಬೇಕು, ನಮ್ಮ ರೈತರ ಆದಾಯ ಹೆಚ್ಚಾಗಬೇಕು, ಹೈಟೆಕ್ ತೋಟಗಾರಿಕೆ ಮಾಡಬೇಕು ಅನ್ನೋದೇ ಮುಖ್ಯವಾಗಿರುವಂತಹ ಉದ್ದೇಶ. ನಮ್ಮ ಕಾರ್ಯಕ್ರಮಕ್ಕೆ ಹೇಳ್ತಾ ರೈತ ಬಂದರು ಇದರ ಉಪಯೋಗ ಮಾಡಿಕೊಳ್ತಾರಂತ ಒಂದು ಆಶೆ ಮಾಡ್ಕೊಳ್ತೀನಿ. ಇದುವರೆಗೆ ರಾಷ್ಟೀಯ ತೋಟಗಾರಿಕಾ ಮಂಡಳಿಯ ದೇಹೋದ್ದೇಶಗಳು ಏನು, ಯಾವ ರೀತಿ ಸಬ್ಸಿಡಿ ಸಿಗ್ತದೆ, ಎಲ್ಲ ವಿವರವಾದ ಮಾಹಿತಿಯನ್ನ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ರಮೇಶ್ ಕರಿಸೋಮನಗೌಡ ಅವರು ಬಹಳಷ್ಟು ಮಾಡಿಕೊಟ್ರೆ. ಅದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಎಲ್ಲ ರೈತರಿಗೆ ಮತ್ತು ತಮಗೆ. ಇದುವರೆಗೆ ತಜ್ಞವಾಣಿಯಲ್ಲಿ ರಾಷ್ಟೀಯ ತೋಟಗಾರಿಕಾ ಮಂಡಳಿಯ ಉಪನಿರ್ದೇಶಕರಾದ ರಮೇಶ್ ಕರಿಸೋಮನಗೌಡರ್ ಅವರೊಂದಿಗೆ ತೋಟಗಾರಿಕೆ ಬೆಳೆಗಳಿಗೆ ಉತ್ತೇಜನ ಈ ಕುರಿತು ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳಿ ಬಸವಣ್ಣಪ್ಪ ಕರಬಸಪ್ಪ ಮುಂಡೋಡ್ಗಿ ಮತ್ತು ಸಂಗಡಿಗರಿಂದ ಒಂದು ತತ್ವ ಪದ. ದೇವ ಬಂದ ಮಹಾದೇವ ಬಂದ, ದೇವ ಬಂದ ಮಹಾದೇವ ಬಂದ, ದೇವರ ದೇವ ಗುರು ಮೌನ ಬಂದ, ದೇವರ ದೇವ ಗುರು ಮೌನ ಬಂದ, ದೇವ ಬಂದ ಮಹಾದೇವ ಬಂದ, ದೇವರ ದೇವ ಭಕ್ತರ ಪರವೆಯುನಂದ, ಭಜಿಸುವ ಭಕ್ತರ ಪರವೆಯುನಂದ, ನೆನೆದವರ ಮನದಲ್ಲಿ ಇರುವೆನಂದ, ನೆನೆದವರ ಮನದಲ್ಲಿ ಇರುವೆನಂದ, ಶ್ರೀ ವಿಶ್ವಕರ್ಮನ ಇದುವರೆಗೆ ಬಸವಣ್ಣಪ್ಪ ಕರಬಸಪ್ಪ ಮುಂಡೋಡ್ಗಿ ಮತ್ತು ಸಂಗಡಿಗರಿಂದ ತತ್ವ ಪದ ಕೇಳಿದ್ರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ.